ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ. ಕೋಲಾರ ಜಿಲ್ಲೆಯ ಮುಂದುವರಿದ ಭಾಗ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ. ಬಂಗಾರಪೇಟೆ ಕೋಲಾರ ಜಿಲ್ಲೆಯ ತಾಲೂಕು ಉತ್ತರ ಭಾಗದಲ್ಲಿದೆ. ಪಶ್ಚಿಮಕ್ಕೆ ಮಾಲೂರು ತಾಲೂಕು, ದಕ್ಷಿಣಕ್ಕೆ ತಮಿಳುನಾಡು ರಾಜ್ಯ, ಪೂರ್ವಕ್ಕೆ ಆಂಧ್ರಪ್ರದೇಶ ರಾಜ್ಯ ಇವೆ. ರಾಬರ್ಟ್ಸನ್ ಪೇಟೆ, ಬಂಗಾರಪೇಟೆ, ಕ್ಯಾಸಂಬಳ್ಳಿ, ಬೇತಮಂಗಲ, ಕಾಮಸಂದ್ರ, ಬೂದಿಕೋಟೆ ಇವು ಈ ಕ್ಷೇತ್ರದಲ್ಲಿನ ಹೋಬಳಿ ಕೇಂದ್ರಗಳು. ಬಂಗಾರಪೇಟೆ ಪಟ್ಟಣ ಈ ತಾಲೂಕಿನ ಮುಖ್ಯ ಸ್ಥಳ. ಬಂಗಾರಪೇಟೆಗೆ 1948ರವರೆಗೆ ಬೌರಿಂಗ್ ಪೇಟೆ ಎಂಬ ಹೆಸರಿತ್ತು. ಬಂಗಾರಪೇಟೆಯಿಂದ ಉರಿಗಾಂ ಚಿನ್ನದ ಗಣಿ ಪ್ರದೇಶಕ್ಕೆ ರೈಲು ಮಾರ್ಗವಿದೆ. ಇಲ್ಲಿಂದ ಸುತ್ತಣ ಪಟ್ಟಣಗಳಿಗೆ ಒಳ್ಳೆಯ ರಸ್ತೆ ಸಂಪರ್ಕವಿದೆ. ಬೂದಿಕೋಟೆಯಲ್ಲಿ ಮಾರ್ಕಂಡೇಯ ನದಿಯ ಎರಡು ಕವಲೊಡೆಯುತ್ತದೆ. ಸಂಸ್ಕೃತದ ವಿಭೂತಿಪುರ ಎಂಬುದು ಬೂದಿಕೋಟೆ ಎಂದಾಗಿದೆ ಎನ್ನಲಾಗಿದೆ. ಇಲ್ಲಿ 8ನೇ ಶತಮಾನದ ಬಾಣನ ಶಾಸನವಿದೆ. ಇದು ಹೈದರಾಲಿಯ ಜನ್ಮಸ್ಥಳ. ಕೋಟೆಯೊಳಗೆ ಒಂದು ತಿಳಿನೀರಿನ ಬಾವಿಯಿದೆ. ಇಲ್ಲಿ ವೆಂಕಟರಮಣ ಮತ್ತು ಸೋಮೇಶ್ವರ ದೇವಾಲಯಗಳಿವೆ. ಬಂಗಾರಪೇಟೆ ವಿಧಾನಸಭಾ ಮತಕ್ಷೇತ್ರದ ಚುನಾವಣೆಗಾಗಿ ಒಟ್ಟು 8 ನಾಮಪತ್ರಗಳು ಕ್ರಮಬದ್ದವಾಗಿವೆ. ಭಾರತೀಯ ಜನತಾ ಪಕ್ಷದಿಂದ ಎಂ ನಾರಾಯಣಸ್ವಾಮಿ, ಕಾಂಗ್ರೆಸ್ ಪಕ್ಷದಿಂದ ಎಸ್ಎನ್ ನಾರಾಯಣಸ್ವಾಮಿ, ಜನತಾದಳ ಜಾತ್ಯತೀತ ಪಕ್ಷದಿಂದ ಎಂ ಮಲ್ಲೇಶ್ ಬಾಬು ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಒಟ್ಟು 8 ಮಂದಿ ಸ್ಪರ್ಧಾಕಣದಲ್ಲಿದ್ದಾರೆ. ಇನ್ನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರ. ಇಲ್ಲಿ ಒಟ್ಟು 2,03,352 ಮತದಾರರಿದ್ದು, ಆ ಪೈಕಿ 1,01,284 ಪುರುಷರು, 1,02,028 ಮಹಿಳೆಯರು, ತೃತೀಯ ಲಿಂಗಿಗಳು 40 ಮಂದಿ ಇದ್ದಾರೆ. ಒಟ್ಟು ಮತಗಟ್ಟೆಗಳ ಸಂಖ್ಯೆ 259, ಸೂಕ್ಷ್ಮ ಮತಗಟ್ಟೆಗಳು 64, ಸಾಮಾನ್ಯ ಮತಗಟ್ಟೆಗಳ ಸಂಖ್ಯೆ 195. ಮಾಲೂರು ವಿಧಾನಸಭಾ ಕ್ಷೇತ್ರ. ಮಾಲೂರು ಸುತ್ತಮುತ್ತ 100 ಇಟ್ಟಿಗೆ ಹಾಗೂ ಹೆಂಚಿನ ಕಾರ್ಖಾನೆಗಳು ನೆಲೆಗೊಂಡಿವೆ. ಈ ಪ್ರದೇಶವು ತರಕಾರಿ ಮತ್ತು ಹೂಗಳಿಗೂ ಮನೆಮಾತಾಗಿದೆ. ಮಾಲೂರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರವಾಗಿದೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಹಾಸ್ಯ ಸಾಹಿತಿಗಳಾದ ಎಂಎಸ್ ನರಸಿಂಹಮೂರ್ತಿ, ಸಿಎಂ ಗೋವಿಂದರೆಡ್ಡಿ, ಆರ್ ವಿಜಯ ರಾಘವನ್, ಸರ್ ರಘುನಾಥ ಮತ್ತು ಡಾ ಕೆವೈ ನಾರಾಯಣಸ್ವಾಮಿ ಮುಂತಾದವರು ರಾಜ್ಯಮಟ್ಟದ ಲೇಖಕರಾಗಿ ಗುರುತಿಸಿಕೊಂಡಿದ್ದಾರೆ. ಶಿವಾರಪಟ್ಟಣದ ಶಿಲ್ಪಕಲೆ ವಿಜಯನಗರ ಶಿಲ್ಪಕಲೆಯ ಅನುಕರಣೆಯಾಗಿದೆ. ಈ ಬಾರಿಯ ಚುನಾವಣೆಗೆ ಬಿಜೆಪಿಯಿಂದ ಕೆಎಸ್ ಮಂಜುನಾಥ್ ಗೌಡ ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಕೆವೈ ನಂಜೇಗೌಡ, ಜೆಡಿಎಸ್ ಪಕ್ಷದಿಂದ ಜಿಇ ರಾಮೇಗೌಡ ನಾಮಪತ್ರ ಸಲ್ಲಿಸಿದ್ದಾರೆ. ಒಟ್ಟು 15 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 1,90,725 ಮತದಾರರಿದ್ದು, ಆ ಪೈಕಿ 94,932 ಪುರುಷರು, 95,786 ಮಹಿಳೆಯರು, 7 ತೃತೀಯ ಲಿಂಗಿಗಳು ಹಾಗೂ 2,829 ವಿಶೇಷಚೇತನರಿದ್ದಾರೆ. ಒಟ್ಟು ಮತಗಟ್ಟೆಗಳ ಸಂಖ್ಯೆ 249, ಸೂಕ್ಷ್ಮ ಮತಗಟ್ಟೆಗಳ ಸಂಖ್ಯೆ 30, ಸಾಮಾನ್ಯ ಮತಗಟ್ಟೆಗಳ ಸಂಖ್ಯೆ 219. ಕೆಜಿಎಫ್ ವಿಧಾನಸಭಾ ಕ್ಷೇತ್ರ. ಕೋಲಾರ ಗೋಲ್ಡ್ ಫೀಲ್ಡ್ ಕೆಜಿಎಫ್, ಇದನ್ನು ಮಿನಿ ಇಂಗ್ಲೆಂಡ್ ಎಂದೂ ಕರೆಯುತ್ತಾರೆ. ಸುಮಾರು 2,000 ವರ್ಷಗಳಿಂದ ಅಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಲಾಗಿದೆ ಎಂದು ಅಂದಾಜಿಸಲಾಗಿದೆ. 1880ರಲ್ಲಿ ಗಣಿಗಳ ಮೇಲೆ ಹಿಡಿತ ಸಾಧಿಸಿದರು ಮತ್ತು ಒಂದು ಕಾಲದಲ್ಲಿ ವಿಶ್ವದ ಆಳವಾದ ಮತ್ತು ಹೆಚ್ಚು ಉತ್ಪಾದಕ ಚಿನ್ನದ ಗಣಿ ಸ್ಥಾಪಿಸಿದರು. 1956ರವರೆಗೂ ಕಂಪನಿಯು ಗಣಿಗಳನ್ನು ನಡೆಸಿತು. ಬ್ರಿಟಿಷರೊಂದಿಗೆ ಮೂಲ ಸೌಕರ್ಯಗಳು ಬಂದವು ಮತ್ತು ಗಣಿಗಾರಿಕೆ ಪ್ರದೇಶದಲ್ಲಿ ಅವರು ಆಸ್ಪತ್ರೆಗಳು, ಶಾಲೆಗಳು, ಸಾಮಾಜಿಕ ಕ್ಲಬ್ಗಳು, ಬೋಟಿಂಗ್ ಸರೋವರ, ಗಾಲ್ಫ್ ಕೋರ್ಸ್, ಈಜುಕೊಳ ಮತ್ತು ಜಿಮ್ಖಾನಾವನ್ನು ಸ್ಥಾಪಿಸಿದರು. ಶಿವನ ಸಮುದ್ರದಿಂದ 1902ರಲ್ಲಿ ನೇರವಾಗಿ ವಿದ್ಯುತ್ತನ್ನು ಇಲ್ಲಿಗೆ ತರಲಾಯಿತು. ಹಾಗಾಗಿ ಗಣಿಗಾರಿಕೆ ಕಂಡ ಮೊದಲ ಪ್ರದೇಶವಾಯಿತು. ಕೆಜಿಎಫ್ನಲ್ಲಿರುವ ಗಣಿಗಳು 2001ರಲ್ಲಿ ಮುಚ್ಚಲ್ಪಟ್ಟವು. 2013ರಲ್ಲಿ ಬಿಜೆಪಿಯ ವೈ ಸಂಪಂಗಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2018ರಲ್ಲಿ ರೂಪಕಲಾ ಶಶಿಧರ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಈ ಬಾರಿಯ ಚುನಾವಣೆಗೆ ಬಿಜೆಪಿಯಿಂದ ಅಶ್ವಿನಿ ಸಂಪಂಗಿ, ಕಾಂಗ್ರೆಸ್ ಪಕ್ಷದಿಂದ ರೂಪಕಲಾ ಎಂ, ಜಾತ್ಯತೀತ ಜನತಾದಳ ಪಕ್ಷದಿಂದ ಡಾ ರಮೇಶ್ ಬಾಬು ಸೇರಿ 10 ಮಂದಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಪರಿಶಿಷ್ಟ ಜಾತಿಗೆ ಸೇರಿದ ಕೆಜಿಎಫ್ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 1,97,242 ಮತದಾರರಿದ್ದು, ಆ ಪೈಕಿ 98,054 ಪುರುಷರು, 99,148 ಮಹಿಳೆಯರು, 40 ತೃತೀಯ ಲಿಂಗಿಗಳು, 3,788 ಯುವ ಮತದಾರರ ಸಂಖ್ಯೆ, 80 ವರ್ಷ ಮೇಲ್ಪಟ್ಟ 4372 ಮಂದಿ ಹಾಗೂ 2207 ವಿಶೇಷಚೇತನರಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿಯಲ್ಲಿ ಕೃಷಿ ಅಭಿವೃದ್ಧಿ ಕುರಿತ ಕಾರ್ಯಕ್ರಮ ಹಸಿರು ಹೊನ್ನು. ಹಸಿರು ಹೊನ್ನು ಕೃಷಿ ಅಭಿವೃದ್ಧಿ ಕುರಿತ ಕಾರ್ಯಕ್ರಮ. ಹವಾಮಾನ ಎನ್ನುವಂತಹದ್ದು ಒಂದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು ಕೃಷಿ ಯೋಜನೆ ಮತ್ತು ಬೆಳೆ ನಿರ್ವಹಣೆಯಲ್ಲಿ ಪ್ರಾಥಮಿಕ ಸಂಪನ್ಮೂಲ ಎಂದು ಪರಿಗಣಿಸಬಹುದು. ಬೆಳೆಯ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಇಳುವರಿಗೆ ಸಂಬಂಧಿಸಿದ ಪ್ರತಿಯೊಂದು ಬೆಳೆ ಪ್ರಕ್ರಿಯೆಯು ಹವಾಮಾನದಿಂದ ಪ್ರಭಾವಿತವಾಗಿದೆ ಎಂದೇ ಹೇಳಬೇಕು. ಅದೇ ರೀತಿ ಬಿತ್ತನೆಯಿಂದ ಹಿಡಿದು ಕೊಯ್ಲು ಹಾಗೂ ಕೊಯ್ಲೋತ್ತರ ಚಟುವಟಿಕೆಗಳು ಹವಾಮಾನದಿಂದ ಪ್ರಭಾವಿತವಾಗಿರುತ್ತವೆ. ಬೆಳೆಗಳಿಗೆ ಬರುವಂತಹ ವಿವಿಧ ಪೀಡೆಗಳ ಬಾಧೆ ಹವಾಮಾನವನ್ನು ಅವಲಂಬಿಸಿರುತ್ತದೆ. ಹಾಗೆ ಹವಾಮಾನ ಶಾಸ್ತ್ರ ಎನ್ನುವಂತಹದ್ದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತಾ ಇದೆ. ಹವಾಮಾನದಲ್ಲಿ ಉಂಟಾಗ್ತಾ ಇರುವಂತಹ ಬದಲಾವಣೆ, ಏರುಪೇರು ಮತ್ತು ಅವುಗಳಿಂದ ಕೃಷಿ ಉತ್ಪಾದನೆ ಮೇಲೆ ಆಗ್ತಾ ಇರುವಂತಹ ಹಾನಿಯನ್ನು ಕಡಿಮೆ ಮಾಡುವುದಕ್ಕೆ ಇದರ ಜ್ಞಾನ ಅತಿ ಅವಶ್ಯ. ಒಂದು ಸ್ಥಳದಲ್ಲಿ ನಿರ್ದಿಷ್ಟ ಕಾಲಾವಧಿಯಲ್ಲಿ ಇರುವಂತಹ ಸರಾಸರಿ ವಾತಾವರಣ ಪರಿಸ್ಥಿತಿಯನ್ನು ಒಟ್ಟಿನಲ್ಲಿ ಹವಾಮಾನ ಎಂದು ಕರೆಯಬಹುದು. ಮಳೆ, ಬಿಸಿಲು, ವಾಯುಭಾರ, ಗಾಳಿ ಹಾಗೂ ಉಷ್ಣತೆಗಳ ಆಧಾರದ ಮೇಲೆ ಆಯಾ ಸ್ಥಳದ ಹವಾಮಾನವನ್ನು ನಿರ್ಧರಿಸಬಹುದು. ವಾತಾವರಣದಲ್ಲಿನ ಬದಲಾವಣೆಯು ಆಕಸ್ಮಿಕವಾಗಿ ಆಗಬಹುದು ಮತ್ತು ಸರಿಯಾಗಿ ದೀರ್ಘಕಾಲದ ವಾತಾವರಣವನ್ನು ಗಮನಿಸಿದರೆ ಅಸಾಧಾರಣವೂ ಆಗಿರಬಹುದು. ಭೂಮಿಯ ವಾತಾವರಣದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ನಿಧಾನವಾಗಿ ಹಲವಾರು ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಬಹುತೇಕ ಬಗೆಯ ಜೀವಿಗಳು ಈ ಬದಲಾವಣೆಗೆ ಸಹಜವಾಗಿ ಒಗ್ಗಿಕೊಂಡಿರುತ್ತವೆ. ಆದರೆ ಕಳೆದ 150-200 ವರ್ಷಗಳಿಂದೀಚೆಗೆ ಈ ಬದಲಾವಣೆಯು ಅತಿ ವೇಗವಾಗಿ ನಡೀತಾ ಇದೆ. ಹಲವು ಬಗೆಯ ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳು ಅದಕ್ಕೆ ಒಗ್ಗಿಕೊಳ್ಳಲಾಗದೆ ನಶಿಸಿ ಹೋಗುವಂತಹ ಸಂದರ್ಭ ಕೂಡ ಬರಬಹುದು. ಇಂತಹ ಬದಲಾವಣೆಗೆ ಮಾನವನ ಚಟುವಟಿಕೆಗಳೇ ಮುಖ್ಯವಾದಂತಹ ಕಾರಣ ಎಂದು ವೈಜ್ಞಾನಿಕವಾಗಿ ಕಂಡುಬಂದಿದೆ. ಹವಾಗುಣ ಬದಲಾವಣೆಯು ಮಾನವನ ಪಾಲಿಗೆ ಒಂದು ದೊಡ್ಡ ಸಮಸ್ಯೆ. ಭೂಮಿಯ ಸರಾಸರಿ ಹೊರಮೈ ಉಷ್ಣತೆಯು 19ನೇ ಶತಮಾನದ ಅಂತ್ಯದಿಂದೀಚೆಗೆ ಸರಾಸರಿ 1°C ಹೆಚ್ಚಾಗ್ತಾ ಇದೆ. ಹವಾಮಾನ ಬದಲಾವಣೆಯು ಕೈಗಾರಿಕೆಯ ಮೇಲೆ ಹಾಗೂ ಕೃಷಿಯ ಮೇಲೆ ಪ್ರತ್ಯೇಕ ಹಾಗೂ ಪರೋಕ್ಷ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಉಷ್ಣತೆ ಮತ್ತು ಮಳೆಯಲ್ಲಿನ ವ್ಯತ್ಯಾಸಗಳು ನೇರ ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಭಾರತದಲ್ಲಿ ಬರುವ ದಶಕಗಳಲ್ಲಿ ತಾಪಮಾನ ಏರಿಕೆಯಿಂದ ಹಲವಾರು ಬೆಳೆಗಳ ಧಾನ್ಯಗಳ ಇಳುವರಿ ಸಾಕಷ್ಟು ಮಟ್ಟಿಗೆ ಕುಂಠಿತವಾಗುವಂತಹ ಸಂದರ್ಭ ಇದೆ. ಮಿತಿಮೀರಿರುವಂತಹ ಉಷ್ಣತೆ, ವಿಪರೀತ ಮಳೆ, ನೆರೆ ಪ್ರವಾಹಗಳು, ಬರಗಾಲಗಳು, ಇಂತಹ ಏರುಪೇರನ್ನು ನಾವು ಗಮನಿಸಬಹುದು. ಇವು ಬೆಳೆಯ ಉತ್ಪಾದನೆ ಮತ್ತು ಕೃಷಿ ಭೂಮಿಗಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತವೆ. ಬಿಸಿಯ ಹವಾಮಾನ ಮಳೆಯ ವಿನ್ಯಾಸದಲ್ಲಿ ಬದಲಾವಣೆಯನ್ನು ತರುತ್ತದೆ. ಇದರಿಂದಾಗಿ ಬರಗಾಲ ಹಾಗೂ ಪ್ರವಾಹಗಳು ಹೆಚ್ಚಿಗೆ ಆಗ್ತದೆ ಮತ್ತು ಮೇಲಿನ ಮೇಲೆ ಮರುಕಳಿಸಬಹುದು. ಬೆಳೆಯ ಬೆಳವಣಿಗೆ ಮತ್ತು ಉತ್ಪಾದನೆಯಲ್ಲಿ ಹವಾಮಾನವು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಎಲ್ಲ ಇತರ ಭೌತಿಕ ಅಂಶಗಳು, ಒಳಹರಿವು ಮತ್ತು ಕೃಷಿ ಪದ್ಧತಿಗಳನ್ನು ಕುಶಲತೆಯನ್ನು ನಿರ್ವಹಿಸಬಹುದು. ಆದರೆ ಹವಾಮಾನದ ವ್ಯತ್ಯಾಸಗಳನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಇಲ್ಲ. ಹವಾಮಾನಕ್ಕೆ ತಕ್ಕಂತೆ ಕೃಷಿ ಚಟುವಟಿಕೆಗಳು ಕೂಡ ಬದಲಾಗಬೇಕಾಗ್ತದೆ. ಹವಾಮಾನ ಮಾಹಿತಿಯನ್ನು ಒದಗಿಸುವುದರ ಮೂಲಕ ಬೆಳೆಗಳ ಮೇಲೆ ಆಗಬಹುದಾದಂತಹ ಪ್ರತಿಕೂಲ ಪರಿಣಾಮಗಳನ್ನು ಬಹಳಷ್ಟು ಮಟ್ಟಿಗೆ ತಗ್ಗಿಸಬಹುದು. ಹೀಗಾಗಿ ಕೃಷಿ ಕಾರ್ಯಾಚರಣೆಗಳಲ್ಲಿನ ಅಪಾಯವನ್ನು ಕಡಿಮೆ ಮಾಡಬಹುದು. ಈ ನಿಟ್ಟಿನಲ್ಲಿ ಹವಾಮಾನ ಮುನ್ಸೂಚನೆಯು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಭಾರತೀಯ ಹವಾಮಾನ ಇಲಾಖೆ, ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್, ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ಒಂದು ಸಂಸ್ಥೆಯಾಗಿದೆ. ಇದು ಹವಾಮಾನ ಅವಲೋಕನಗಳು, ಹವಾಮಾನ ಮುನ್ಸೂಚನೆ ಮತ್ತು ಭೂಕಂಪಶಾಸ್ತ್ರದ ಪ್ರಮುಖ ಸಂಸ್ಥೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಭೂವಿಜ್ಞಾನ ಸಚಿವಾಲಯವು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಮುನ್ಸೂಚನೆ ಮತ್ತು ಇತ್ತೀಚಿನ ಉಪಕರಣಗಳು ಮತ್ತು ತಂತ್ರಜ್ಞಾನದ ಆಧಾರದ ಮೇಲೆ ಎಚ್ಚರಿಕೆ ಸೇವೆಗಳ ಪ್ರಸಾರದಲ್ಲಿ ಸುಧಾರಣೆಗಾಗಿ ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ. ಈ ಉಪಕ್ರಮವನ್ನು ಇನ್ನಷ್ಟು ಹೆಚ್ಚಿಸುವುದಕ್ಕೆ ಭಾರತೀಯ ಹವಾಮಾನ ಇಲಾಖೆ, ಭಾರತೀಯ ಉಷ್ಣವಲಯ ಹವಾಮಾನ ಸಂಸ್ಥೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ KSNDMC, ಇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಸಾರ್ವಜನಿಕರು ಮತ್ತು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಅಥವಾ ಮೊಬೈಲ್ ಆ್ಯಪ್ಗಳನ್ನು ಬಿಡುಗಡೆ ಮಾಡಿದೆ. ಈ ಆ್ಯಪ್ಗಳ ಮಾಹಿತಿ, ಬಳಸುವ ವಿಧಾನ, ಅದರ ಉಪಯೋಗಗಳು ಈ ರೀತಿಯಾಗಿ ಹೇಳಬಹುದು. ಜುಲೈ 27, 2020 ಭಾರತೀಯ ಹವಾಮಾನ ಇಲಾಖೆ ತನ್ನ ಮೊದಲ ಆ್ಯಪ್ ಮೌಸಮ್ ಇದನ್ನು ಬಿಡುಗಡೆ ಮಾಡಿತು. ಮೌಸಮ್ ಅಪ್ಲಿಕೇಶನ್ ಒದಗಿಸುವಂತಹ ಸೇವೆಗಳು ಈ ರೀತಿಯಾಗಿವೆ. ಪ್ರಸ್ತುತ ಹವಾಮಾನ, ಸುಮಾರು 200 ನಗರಗಳಿಗೆ ಮಳೆ, ತಾಪಮಾನ, ಸಾಪೇಕ್ಷ ಸಾಂದ್ರತೆ, ಗಾಳಿಯ ವೇಗ ಮತ್ತು ಗಾಳಿಯ ದಿಕ್ಕುಗಳ ಮಾಹಿತಿಯನ್ನು ದಿನಕ್ಕೆ 8 ಬಾರಿ ನವೀಕರಿಸಿ ನೀಡ್ತಾ ಇದೆ. ಸೂರ್ಯೋದಯ, ಸೂರ್ಯಾಸ್ತ ಮತ್ತು ಚಂದ್ರೋದಯ, ಚಂದ್ರಾಸ್ತದ ಮಾಹಿತಿಯನ್ನು ಕೂಡ ಇದು ನೀಡುತ್ತದೆ. ನಗರ ಹವಾಮಾನ ಮುನ್ಸೂಚನೆ, ಕಳೆದ 24 ಗಂಟೆಗಳ ಹವಾಮಾನ ಸ್ಥಿತಿ, ಮುಂದಿನ 7 ದಿನಗಳ ಹವಾಮಾನ ಮುನ್ಸೂಚನೆ. ಭಾರತದ ಸುಮಾರು 450 ನಗರಗಳಿಗೆ ಈ ಸೇವೆ ಲಭ್ಯ ಇದೆ. ಪ್ರಸ್ತುತ ಹವಾಮಾನ ಮುನ್ಸೂಚನೆ, ರಾಜ್ಯ ಹವಾಮಾನ ಕೇಂದ್ರಗಳು ಪ್ರತಿ 3 ಗಂಟೆಗಳಿಗೊಮ್ಮೆ ಸ್ಥಳೀಯ ಹವಾಮಾನ ವಿದ್ಯಮಾನಗಳು ಮತ್ತು ಅವುಗಳ ತೀವ್ರತೆಯ ಎಚ್ಚರಿಕೆಯನ್ನು ಸುಮಾರು 800 ಕೇಂದ್ರಗಳು ಮತ್ತು ಜಿಲ್ಲೆಗಳಿಗೆ ನೀಡುತ್ತದೆ. ಇನ್ನು ಎಚ್ಚರಿಕೆಗಳು, ವಿಶೇಷವಾಗಿ ನಾಗರಿಕರನ್ನು ಎಚ್ಚರಿಸುವುದಕ್ಕೆ ಎಲ್ಲಾ ಜಿಲ್ಲೆಗಳಿಗೆ ಮುಂದಿನ 5 ದಿವಸಗಳವರೆಗೆ ಅಪಾಯಕಾರಿ ಹವಾಮಾನ ಮುನ್ಸೂಚನೆಯನ್ನು ವಿವಿಧ ಬಣ್ಣದ ಕೋಡ್ನಿಂದ, ಅಂದರೆ ಕೆಂಪು, ಕಿತ್ತಳೆ ಮತ್ತು ಹಳದಿ, ದಿನಕ್ಕೆ 2 ಬಾರಿ ಎಚ್ಚರಿಕೆಯನ್ನು ನೀಡುತ್ತದೆ. ಈ ಮೌಸಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಿದ್ರೆ ಆಂಡ್ರಾಯ್ಡ್ ಪ್ಲೇಸ್ಟೋರ್ನಿಂದ ಇದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಭಾರತ ಹವಾಮಾನ ಇಲಾಖೆ, ಭಾರತೀಯ ಉಷ್ಣವಲಯ ಹವಾಮಾನ ಸಂಸ್ಥೆ ಪುಣೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ICAR ಜಂಟಿಯಾಗಿ ಆಗಸ್ಟ್ 7, 2019 ಭೂವಿಜ್ಞಾನ ಸಚಿವಾಲಯದ ಸಂಸ್ಥಾಪನಾ ದಿನಾಚರಣೆ ದಿನದಂದು ಮೇಘದೂತ ಎನ್ನುವಂತಹ ಆ್ಯಪನ್ನು ಬಿಡುಗಡೆ ಮಾಡಿತು. ಮೇಘದೂತ ಅಪ್ಲಿಕೇಶನ್ ಒದಗಿಸುವಂತಹ ಮಾಹಿತಿಗಳು ಅಂತಂದರೆ ಹವಾಮಾನ ಮುನ್ಸೂಚನೆ. ಈ ಅಪ್ಲಿಕೇಶನ್ ಮುಂದಿನ 5 ದಿನಗಳವರೆಗೆ ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ, ಮಳೆಯ ಪ್ರಮಾಣ, ಆರ್ದ್ರತೆ, ಗಾಳಿಯ ವೇಗ, ಗಾಳಿಯ ದಿಕ್ಕು, ಮೋಡದ ಪ್ರಮಾಣ, ಇವುಗಳ ಮುನ್ಸೂಚನೆಯನ್ನು ಮಾಹಿತಿಯನ್ನು ನೀಡುತ್ತದೆ. ಹಾಗೆಯೇ ಹವಾಮಾನ ಆಧಾರಿತ ಬೆಳೆ ಸಲಹೆಯನ್ನು ಕೂಡ ನೀಡುತ್ತದೆ. ತಜ್ಞರ ಶಿಫಾರಸಿನಂತೆ ನಿರ್ದಿಷ್ಟ ಸ್ಥಳಗಳ ಕೃಷಿ ಚಟುವಟಿಕೆಗಳಿಗೆ ಅನುಗುಣವಾಗಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಅಪ್ಲಿಕೇಶನ್ನೊಂದಿಗೆ ಸಂಯೋಜಿಸಲಾಗಿದೆ. ಕೃಷಿ, ಜಾನುವಾರು, ಮೀನುಗಾರಿಕೆ, ರೇಷ್ಮೆ, ಜೇನು ಸಾಕಾಣಿಕೆ, ಈ ಕ್ಷೇತ್ರಗಳಲ್ಲಿ ಸಲಹೆಗಳನ್ನು ಕೂಡ ನೀಡಲಾಗ್ತದೆ. ಆಯಾ ಪ್ರದೇಶದ ಪ್ರಮುಖ ಬೆಳೆಗಳಿಗೆ ಪ್ರಚಲಿತ ಹವಾಮಾನದಿಂದ ಆಗುವಂತಹ ಪರಿಣಾಮಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಬೆಳೆಗಳಲ್ಲಿ ಕೈಗೊಳ್ಳಬೇಕಾಗಿರುವಂತಹ ತ್ವರಿತ ಕೃಷಿ ಚಟುವಟಿಕೆಗಳು, ಅಂದರೆ ಬಿತ್ತನೆ ಕೊಡುವಂತಹದ್ದು, ಬಿತ್ತನೆ ಮಾಡುವಂತಹದ್ದು, ಮೇಲು ಗೊಬ್ಬರ ಕೊಡುವುದು, ನೀರು ನಿರ್ವಹಣೆ, ಸಿಂಪರಣೆಯನ್ನು ಕೈಗೊಳ್ಳುವಂತಹದ್ದು, ಕಟಾವು ಮಾಡುವಂತಹದ್ದು ಹಾಗೂ ಇನ್ನಿತರ ಕೃಷಿ ಚಟುವಟಿಕೆಗಳ ಯೋಜನೆಯನ್ನು ರೂಪಿಸುವುದಕ್ಕೆ ಇದು ಸಹಕಾರಿಯಾಗಿದೆ. ಈ ಎಲ್ಲ ಮಾಹಿತಿಯನ್ನು ಕನ್ನಡ, ಇಂಗ್ಲಿಷ್ ಸೇರಿದ ಹಾಗೆ 12 ಭಾರತೀಯ ಪ್ರಾದೇಶಿಕ ಭಾಷೆಯಲ್ಲಿ ಜಿಲ್ಲಾವಾರು ಮಾಹಿತಿಯನ್ನು ಒದಗಿಸುತ್ತದೆ. ಮೇಘದೂತ ಆ್ಯಪನ್ನು ಆಂಡ್ರಾಯ್ಡ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬಹುದು. ಗುಡುಗು ಮತ್ತು ಮಿಂಚಿನ ಮುನ್ಸೂಚನೆ ಮಾಹಿತಿಗಾಗಿ ದಾಮಿನಿ ಮತ್ತು ಸಿಡಿರು ಆ್ಯಪ್ಗಳನ್ನು ಬಳಸಬಹುದು. ಮಿಂಚು ಸಾಮಾನ್ಯವಾಗಿ ಬಿರುಗಾಳಿ ಅಥವಾ ಮಳೆಯ ಸಮಯದಲ್ಲಿ ವಾಯುಮಂಡಲದಲ್ಲಿ ವಿದ್ಯುತ್ ಶಕ್ತಿ ಬಿಡುಗಡೆಯಾಗುವಂತಹ ಪ್ರಕ್ರಿಯೆಯಾಗಿದೆ. ಪ್ರತಿ ಸೆಕೆಂಡಿಗೆ ಸುಮಾರು 50-100 ಸಲ ಮಿಂಚು ಭೂಮಿಗೆ ಬಡಿತದೆ. ಜಗತ್ತಿನಾದ್ಯಂತ 20,000ಕ್ಕಿಂತಲೂ ಹೆಚ್ಚಿನ ಜನರು ಮಿಂಚಿನಿಂದ ಬಾಧಿತರಾಗ್ತಾರೆ ಹಾಗೂ ಪ್ರತಿ ವರ್ಷ 1,000 ಜನ ಮಿಂಚಿನ ಬಡಿತದಿಂದ ಸಾವನ್ನಪ್ಪುವುದು ಕೂಡ ಇದೆ. ಗುಡುಗು ಮತ್ತು ಮಿಂಚಿನ ಮುನ್ಸೂಚನೆಯ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ಉಷ್ಣವಲಯ ಹವಾಮಾನ ಸಂಸ್ಥೆ ICAR ಪುಣೆ ಮತ್ತು ಭಾರತ ಹವಾಮಾನ ಇಲಾಖೆ ಜಂಟಿಯಾಗಿ ದಾಮಿನಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವು ಸಿಡಿಲು ಎನ್ನುವಂತಹ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಿದೆ. GPS ಮಾಹಿತಿ ಮೂಲಕ ಸಮೀಪದಲ್ಲಿ 20-40 ಕಿಲೋಮೀಟರ್ ಅಂತರದಲ್ಲಿ ಸಂಭವಿಸಬಹುದಾದ ಮಿಂಚಿನ ಮುನ್ಸೂಚನೆಯನ್ನು 30-45 ನಿಮಿಷಗಳ ಮುಂಚಿತವಾಗಿ ಎಚ್ಚರಿಕೆಯನ್ನು ಪಡ್ಕೊಳ್ಬಹುದು. ದಾಮಿನಿ ಮತ್ತು ಸಿಡಿಲು ಅಪ್ಲಿಕೇಶನ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೆ ಹವಾಮಾನ ಕೃಷಿ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಮೊಬೈಲ್ ಆಪ್ ಆಗಿದೆ. ಈ ಆಪ್ ಅನ್ನು ವಿಶೇಷವಾಗಿ ಉತ್ತರ ಕರ್ನಾಟಕ ಜಿಲ್ಲೆಗಳ ಹವಾಮಾನ ಮುನ್ಸೂಚನೆ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿಗಾಗಿ ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯವು ಅಭಿವೃದ್ಧಿಪಡಿಸಿದೆ. ಇದು ವಿಶೇಷವಾಗಿ ಉತ್ತರ ಕರ್ನಾಟಕದ 7 ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ ಮತ್ತು ವಿಜಯಪುರ ಜಿಲ್ಲೆಗಳ ಪ್ರಸ್ತುತ ಹವಾಮಾನ, ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಮುನ್ಸೂಚನೆ ಮತ್ತು ಕೃಷಿ ಸಲಹೆಗಳನ್ನು ಒದಗಿಸುತ್ತದೆ. ಕೃಷಿಯ ಪ್ರಸ್ತುತ ಸನ್ನಿವೇಶದಲ್ಲಿ ಹಲವಾರು ಪ್ರಮುಖ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ನಮ್ಮ ರೈತರು ಎದುರಿಸಬೇಕಾಗಿದೆ. ಕೃಷಿ ಭೂಮಿ ಹಿಡುವಳಿ ಗಣನೀಯವಾಗಿ ಇಳಿಮುಖವಾಗ್ತಾ ಇದೆ. ಊಹಿಸಲು ಅಸಾಧ್ಯವಾದಂತಹ ಹಾಗೂ ಅನಿರೀಕ್ಷಿತ ವಾತಾವರಣದ ಪರಿಸ್ಥಿತಿಗಳು ಎದುರಾಗ್ತಾ ಇವೆ. ಹಾಗೆಯೇ ಕೀಟ ಹಾಗೂ ರೋಗಗಳು ಕೂಡ ಕೆಲವೊಂದು ಸಾರಿ ನಿಯಂತ್ರಣಕ್ಕೆ ಬಾರದೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದೇ ವೇಳೆ ಸಾರ್ವಜನಿಕರಿಂದ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು, ಹಣ್ಣುಗಳು ಹಾಗೂ ತರಕಾರಿಗಳಿಗೆ ನಿರಂತರವಾಗಿ ಬೇಡಿಕೆಗಳು ಹೆಚ್ಚುತ್ತಾ ಇದೆ. ವರ್ಷವಿಡೀ ತೋಟಗಾರಿಕೆ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಕ್ಷಿತ ಸಾಗುವಳಿ ಉತ್ತಮವಾದಂತಹ ಪರ್ಯಾಯವಾಗಿದೆ ಅಂತ ಹೇಳಬಹುದು. ಇವತ್ತು ಭೂ ಬಳಕೆಗಾಗಿ ಕಡಿಮೆ ಪರಿಶ್ರಮ ವಿಧಾನ ಹಾಗೂ ಇತರೆ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗಿಸುವುದಕ್ಕೆ ಹೆಚ್ಚಿನ ಒತ್ತುವನ್ನು ನೀಡಲಾಗ್ತಾ ಇದೆ. ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ನೈಸರ್ಗಿಕ ಪರಿಸರವು ಗಿಡ ಹಾಗೂ ಮರಗಳ ಗರಿಷ್ಠ ಬೆಳವಣಿಗೆಗಾಗಿ ಸೂಕ್ತ ಪರಿಸ್ಥಿತಿಗೆ ಮಾರ್ಪಾಡು ಆಗಲಿದ್ದು ಅಂತಿಮವಾಗಿ ಉತ್ತಮ ಗುಣಮಟ್ಟದ ಹಣ್ಣು, ತರಕಾರಿ ಹಾಗೂ ಹೂಗಳನ್ನು ಹಾಗೆ ಔಷಧೀಯ ಮತ್ತು ಸುಗಂಧಭರಿತ ಗಿಡಗಳನ್ನು ಕೂಡ ಒದಗಿಸುವುದಕ್ಕೆ ನೆರವಾಗುತ್ತವೆ. ಇದು ವಾಣಿಜ್ಯ ಬೇಸಾಯ ವಿಧಾನದ ಬಹು ವ್ಯಾಪಕ ರೀತಿಯ ಕೃಷಿಯಾಗಿರುತ್ತದೆ. ನಿಯಂತ್ರಿತ ಪರಿಸರ ಕೃಷಿಯ ಅಥವಾ ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ಗಿಡದ ನಡುವೆ ಸೂಕ್ಷ್ಮ ವಾತಾವರಣ ಹಾಗೂ ಪರಿಸರ ವಾತಾವರಣದ ಒಂದು ತಡೆಯನ್ನು ಒದಗಿಸುತ್ತದೆ. ಉತ್ತಮ ಗುಣಮಟ್ಟದ ಗರಿಷ್ಠ ಇಳುವರಿ ಸಾಧನೆಗಾಗಿ ಬೆಳಕು, ತೇವಾಂಶ, ಉಷ್ಣಾಂಶ, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿ ಗರಿಷ್ಠ ಪರಿಸ್ಥಿತಿಯನ್ನು ಒದಗಿಸುವ ಮೂಲಕ ಪ್ರತಿಕೂಲ ವಾತಾವರಣ ಹಾಗೂ ಪರಿಸ್ಥಿತಿಗಳಿಂದ ಗಿಡಗಳನ್ನು ರಕ್ಷಿಸುತ್ತದೆ. ಆದ್ದರಿಂದ ಇದು ಯಾವುದೇ ಋತುವಿನಲ್ಲಿ ಯಾವುದೇ ಸ್ಥಳದಲ್ಲಿ ಯಾವುದೇ ಗಿಡದ ಬೆಳವಣಿಗೆಗೆ ಪೂರಕವಾದಂತಹ ಅಂಶವನ್ನು ಒದಗಿಸುತ್ತದೆ. ಜನರಲ್ಲಿ ಉತ್ತಮ ಪೌಷ್ಟಿಕಾಂಶ ಮತ್ತು ಕೀಟನಾಶಕಗಳಿಂದ ಮುಕ್ತವಾಗಿರುವ ಜೈವಿಕ ವಸ್ತುಗಳನ್ನು ಮಾತ್ರ ಬಳಸಿ ಉತ್ಪಾದಿಸಲಾಗುವ ಹಣ್ಣು ಹಾಗೂ ತರಕಾರಿಗಳ ಬಗ್ಗೆ ಇತ್ತೀಚೆಗೆ ಜಾಗೃತಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಹಸಿರು ಮನೆಗಳ ಒಳಗಡೆ ಕೀಟ ಮತ್ತು ರೋಗಗಳ ಆಕ್ರಮಣವು ಅತಿ ಕಡಿಮೆಯಾಗಿರುತ್ತದೆ. ಜೊತೆಗೆ ಗಿಡ ರಕ್ಷಣೆಯ ರಾಸಾಯನಿಕಗಳ ಬಳಕೆ ಹಾಗೂ ಅನ್ವಯಿಸುವಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡಬಹುದು. ಹಾಗಾಗಿ ಹಸಿರು ಮನೆಯಡಿಯಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಸಾವಯವ ರೀತಿಯಲ್ಲಿ ಹೆಚ್ಚು ಹೆಚ್ಚು ಬೆಳೆಯುವಂತಹದ್ದು ಪ್ರಾಯೋಗಿಕವಾಗಿದ್ದು ಇದು ಜಾಗತಿಕವಾಗಿ ಮತ್ತು ದೇಶೀಯ ಮಾರುಕಟ್ಟೆ ಎರಡರಲ್ಲೂ ಕೂಡ ಹೆಚ್ಚಿನ ಬೇಡಿಕೆಯನ್ನು ಪಡೀತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ರಕ್ಷಿತ ಬೇಸಾಯದಡಿ ಗಿಡದ ಇಳುವರಿಯನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಸುಮಾರು 3-10 ಪಟ್ಟು ಹೆಚ್ಚಿಸಬಹುದು. ತರಕಾರಿಗಳು ಮತ್ತು ಪುಷ್ಪಗಳ ಉತ್ಪಾದನೆ ಮತ್ತು ಬೇಡಿಕೆಯ ನಡುವೆ ಒಂದು ವ್ಯಾಪಕ ಅಂತರವೇ ಇದೆ. ತರಕಾರಿ ಮತ್ತು ಪುಷ್ಪಗಳ ದೈನಂದಿನ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ಮಾರುಕಟ್ಟೆಗಳಲ್ಲಿ ಲಭಿಸುವ ಬಹುತೇಕ ಹಣ್ಣು ಮತ್ತು ತರಕಾರಿಗಳು ಉತ್ತಮ ಗುಣಮಟ್ಟದ್ದಾಗಿರುವುದಿಲ್ಲ ಹಾಗೂ ಕೀಟನಾಶಕಗಳ ಉಳಿಕೆಯ ಬೃಹತ್ ಪ್ರಮಾಣವನ್ನು ಹೊಂದಿರುತ್ತವೆ. ಉತ್ತಮವಾದಂತಹ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯಗಳು ಇತ್ತೀಚಿನ ವರ್ಷಗಳಲ್ಲಿ ಸಿಗ್ತಾ ಇದ್ರೂ ಕೂಡ ಕೀಟನಾಶಕದ ಉಳಿಕೆಯನ್ನು ಒಳಗೊಂಡಿರುವಂತಹ ಹಣ್ಣು ಮತ್ತು ತರಕಾರಿಗಳ ಸೇವನೆಯಿಂದಾಗಿ ಕ್ಯಾನ್ಸರ್ನಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ. ವಾತಾವರಣದ ಪರಿಸ್ಥಿತಿಗಳ ಅನಿಶ್ಚಿತತೆ ಮತ್ತು ಕೀಟ ಹಾಗೂ ರೋಗಗಳ ತೀವ್ರ ಆಕ್ರಮಣದಿಂದಾಗಿ ತರಕಾರಿಗಳನ್ನು ಬೆಳೆಯುವುದಕ್ಕೆ ರೈತರು ಮುಂದೆ ಬರ್ತಾ ಇಲ್ಲ. ಮುಚ್ಚಲ್ಪಟ್ಟ ವಾತಾವರಣದಲ್ಲಿ ಗಿಡಗಳನ್ನು ಬೆಳೆಯುವುದರಿಂದ ಕೀಟ ಮತ್ತು ರೋಗಗಳ ಆಕ್ರಮಣಗಳು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ ಹಾಗೂ ಹೆಚ್ಚು ಬೇಡಿಕೆ ಇದ್ದಾಗ ಮತ್ತು ಮಾರುಕಟ್ಟೆಯಲ್ಲಿ ಉತ್ಪನ್ನದ ಅಭಾವ ಇದ್ದಾಗ ಇಂತಹ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರಬಹುದಾದ್ದರಿಂದ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವುದಕ್ಕೆ ಸಹಾಯವಾಗುತ್ತದೆ. ಮನೆಯ ತಾರಸಿ ಅಥವಾ ಹಿತ್ತಲಿನಲ್ಲಿ ಸುಮಾರು 10-20 ಸ್ಕ್ವೇರ್ ಮೀಟರ್ ವಿಸ್ತೀರ್ಣದ ಒಂದು ಪುಟ್ಟ ಹಸಿರು ಮನೆಯನ್ನು ನಿರ್ಮಾಣ ಮಾಡುವುದಕ್ಕೆ ಹಾಗೂ ಗುಣಮಟ್ಟದ ಉತ್ಪನ್ನಗಳನ್ನು ಉತ್ಪಾದಿಸುವುದಕ್ಕೆ ಇದರಿಂದ ಸಾಧ್ಯ ಇದೆ. ಕೇರಳದ ಕೃಷಿ ವಿಶ್ವವಿದ್ಯಾನಿಲಯದ ಹೈಟೆಕ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಘಟಕವು ಅತ್ಯಾಧುನಿಕ ತಂತ್ರಜ್ಞಾನ ಬೇಸಾಯದಲ್ಲಿ ಸಾಕಷ್ಟು ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾ ಇದೆ. ಕೇರಳದ ಕೃಷಿ ಇಲಾಖೆ ಮತ್ತು SHM ಯೋಜನೆಗಳಿಗೆ ನೀಡಲಾಗುತ್ತಿರುವ ಹಣಕಾಸು ನೆರವಿನ ಒಂದು ಭಾಗವಾಗಿ ಈ ಚಟುವಟಿಕೆಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಮಲ್ಟಿಟೈರ್ ಬ್ಯಾಗ್ಗಳನ್ನು ಬಳಸಿ ರಕ್ಷಿತ ಇಲ್ಲವೇ ತೆರೆದ ಸ್ಥಳದಲ್ಲಿ 10 ರಿಂದ 20 ಸ್ಕ್ವೇರ್ ಮೀಟರ್ ವಿಸ್ತೀರ್ಣದ ಒಂದು ನಿಯಮಿತ ಪ್ರದೇಶದಲ್ಲಿ 160 ರಿಂದ 250 ಗಿಡಗಳ ಬೇಸಾಯವನ್ನು ಮಾಡಬಹುದು. ಇದಕ್ಕಾಗಿ 10 ರಿಂದ 20 ಸ್ಕ್ವೇರ್ ಮೀಟರ್ ವಿಸ್ತೀರ್ಣದ ಪುಟ್ಟ ಫ್ಯಾಮಿಲಿ ಗ್ರೀನ್ ಹೌಸ್ಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ನಗರ ಪ್ರದೇಶಗಳಲ್ಲಿ ಒಂದು ತಾರಸಿ ಅಥವಾ ನೆಲಮಟ್ಟದ ಅಡುಗೆ ಮನೆ ತೋಟವನ್ನು ನಿರ್ಮಿಸುವುದಕ್ಕೆ ಇದು ಸೂಕ್ತವಾಗಿದೆ. ಈ ಕಿಚನ್ ಗಾರ್ಡನ್ ಪುಟ್ಟದಾಗಿರುವುದರಿಂದ ವಿವಿಧ ಋತುವಿನಲ್ಲಿ ಸೂರ್ಯನ ಬೆಳಕಿನ ಲಭ್ಯತೆಗೆ ಅನುಗುಣವಾಗಿ ಇದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸುವುದಕ್ಕೂ ಕೂಡ ಅವಕಾಶ ಇದೆ. ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ 4-8 ಸೆಂಟ್ಗಳಷ್ಟು ಭೂಮಿಯನ್ನು ಮಾತ್ರ ಹೊಂದಿರುವಂತಹ ಸಂದರ್ಭ ಇರುತ್ತದೆ ಹಾಗೂ ಇದನ್ನು ಮನೆಯ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಲಾಗುತ್ತದೆ. ಗಿಡಗಳನ್ನು ಬೆಳೆಸುವುದಕ್ಕೆ ತುಂಬ ಚಿಕ್ಕ ಸ್ಥಳ ಲಭ್ಯ ಇರುತ್ತದೆ ಅಥವಾ ಸ್ಥಳವೇ ಲಭ್ಯ ಇಲ್ಲದೆ ಹೋಗಬಹುದು. ಹಾಗಾಗಿ ಜನರು ತಮ್ಮ ಮನೆಗಳ ಮುಂದೆ ತೋಟವನ್ನು ನಿರ್ಮಾಣ ಮಾಡುವುದು ಬಹಳಷ್ಟು ಕಷ್ಟವಾಗುತ್ತದೆ. ಸೂರ್ಯನ ಬೆಳಕಿನ ಲಭ್ಯತೆಯು ಕೂಡ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತದೆ. ಕೆಲವೊಮ್ಮೆ ಸೆಪ್ಟೆಂಬರ್ ತಿಂಗಳಿನ ವೇಳೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸೂರ್ಯನ ಬೆಳಕು ಲಭಿಸುತ್ತದೆ, ಆದರೆ ಜನವರಿ ತಿಂಗಳಿನ ವೇಳೆ ತಮ್ಮ ಮನೆಯ ನೆರಳು ನಿರಂತರವಾಗಿ ಆ ಸ್ಥಾನವನ್ನು ಬದಲಿಸ್ತಾ ಇರ್ತದೆ. ಹೀಗಾಗಿ ನಗರ ಪ್ರದೇಶಗಳಲ್ಲಿ ಪ್ರತಿಕೂಲ ವಾತಾವರಣ ಪರಿಸ್ಥಿತಿಗಳು ಮತ್ತು ಕೀಟಗಳು ಹಾಗೆಯೇ ರೋಗಗಳಿಂದ ಗಿಡಗಳನ್ನು ರಕ್ಷಿಸಬಹುದಾದ ಒಂದು ಪುಟ್ಟ ವಿನ್ಯಾಸದ ಅನಿವಾರ್ಯತೆ ಇರುತ್ತದೆ. ಇದು ವರ್ಷವಿಡೀ ವಿನ್ಯಾಸ ಬೆಳಕಿಗೆ ನೆರವಾಗಬಹುದು. ಚದರ ಮೀಟರ್ ವಿಸ್ತೀರ್ಣದ ಫ್ಯಾಮಿಲಿ ಗ್ರೀನ್ ಹೌಸ್ ಅನ್ನು ಹೈಟೆಕ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಯೂನಿಟ್ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಒಂದು ಕುಟುಂಬಕ್ಕೆ ಅಗತ್ಯವಾಗಿರುವಂತಹ ಎಲ್ಲ ರೀತಿಯ ತರಕಾರಿಗಳನ್ನು ಬೆಳೆಸುವುದಕ್ಕೆ ಇದನ್ನು ಉಪಯೋಗಿಸಬಹುದು. ಈ ವಿನ್ಯಾಸದ ಒಳಗಡೆ 3-4 ಮಲ್ಟಿಟೈರ್ ಗ್ರೋ ಬ್ಯಾಗ್ಗಳಿಗೆ ಸ್ಥಳಾವಕಾಶವನ್ನು ಕಲ್ಪಿಸಬಹುದು. ಸೌತೆಕಾಯಿ, ಹಾಗಲಕಾಯಿ, ಬೂದುಕುಂಬಳಕಾಯಿ, ಸಂಬಾರ ಸೌತೆಕಾಯಿ ಇತ್ಯಾದಂತಹ ಹಬ್ಬುವ ರೀತಿಯ ಎಲ್ಲ ಬೆಳೆಗಳನ್ನು ಇಲ್ಲಿ ಬೆಳೆಸಬಹುದು. ಗಿಡಗಳು 2 ಮೀಟರ್ ಎತ್ತರದಷ್ಟು ಬೆಳೆಯಲಿದ್ದು ಇದಕ್ಕಾಗಿ ಮಣ್ಣು ಪಾತ್ರೆಗಳಲ್ಲಿ ಬೆಳೆಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಇಂತಹ ಗಿಡಗಳಿಗೆ ಟ್ರೈಲಿಂಗ್ ಸಿಸ್ಟಮ್ ಅನ್ನು ಬಳಸಿ ಸೂಕ್ತ ಆಧಾರವನ್ನು ನೀಡಬೇಕಾಗ್ತದೆ. ಸೂಕ್ತ ರೀತಿಯಲ್ಲಿ ಗಿಡಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಿದರೆ 10-20 ಚದರ ಮೀಟರ್ ವಿಸ್ತೀರ್ಣದ ಗ್ರೀನ್ ಹೌಸ್ನಲ್ಲಿ ಸುಮಾರು 160 ರಿಂದ 250 ಗಿಡಗಳನ್ನು ಬೆಳೆಸುವುದಕ್ಕೆ ಅವಕಾಶ ಇದೆ. ಗ್ರೀನ್ ಹೌಸ್ನ ಒಳಗಡೆ ಹೊರಗಿನ ಉಷ್ಣಾಂಶಕ್ಕಿಂತ 2-2.5 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಹೆಚ್ಚಾಗಿರುತ್ತದೆ. ಗ್ರೀನ್ ಹೌಸ್ನಲ್ಲಿನ ಅನುಕೂಲಕರ ವಾತಾವರಣ ಹಾಗೂ ಪರಿಸ್ಥಿತಿಗಳು ಗಿಡಗಳು ತುಂಬಾ ವೇಗವಾಗಿ ಬೆಳೆಯುವುದಕ್ಕೆ ಮತ್ತು ಉತ್ತಮ ಇಳುವರಿ ನೀಡುವುದಕ್ಕೆ ಸಹಾಯ ಮಾಡುತ್ತವೆ. ಹಸಿರುಮನೆಯಲ್ಲಿ ನಾವು ಯಾವುದೇ ರೀತಿಯ ಗಿಡವನ್ನು ಬೇಕಿದ್ರೂ ಬೆಳೆಸಬಹುದು. ಬೆಳಗಿನ ಸಮಯದಲ್ಲಿ 5-10 ನಿಮಿಷಗಳ ಕಾಲ ಕೈಯಿಂದ ತುಂಬಾ ಸುಲಭವಾಗಿ ಪರಾಗಸ್ಪರ್ಶವನ್ನು ಮಾಡಬಹುದು. ಪ್ರತಿದಿನ 5-10 ಹೆಣ್ಣು ಹೂಗಳು ಮಾತ್ರ ಪರಾಗಸ್ಪರ್ಶಕ್ಕೆ ಒಳಪಡುತ್ತವೆ. ಮನೆಯ ಸದಸ್ಯರು ಈ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬಹುದು. ಹೈಟೆಕ್ ಸಂಶೋಧನೆಯಡಿ ನಿಯಂತ್ರಿತ ಕೃಷಿಯನ್ನು ಕೈಗೊಳ್ಳುವುದಕ್ಕೆ ಆಸಕ್ತಿ ಇರುವಂತಹ ರೈತರು ಹೆಚ್ಚಿನ ಮಾಹಿತಿಗಾಗಿ ಹೈಟೆಕ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಯೂನಿಟ್, ಕೇರಳ ಕೃಷಿ ವಿಶ್ವವಿದ್ಯಾನಿಲಯ, ವೆಳನಿಕ್ಕರ, ತ್ರಿಶೂರ್ ಇವರನ್ನು ಸಂಪರ್ಕಿಸಬಹುದು. ಹಸಿರು ಹೊನ್ನು ಕೃಷಿ ಅಭಿವೃದ್ಧಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಕ್ಯಾ ಕರ ರಹಾ ಹೈ ಇಧರ್ ಇಧರ್ ಇಧರ್ ಹಮ್ ಬೋಲ್ ರಹಾ ಹೈ ತೇರೇ ಬೀಜು ಕಾ ಪುತಲಾ ಬೋಲ್ ರಹಾ ಹೈ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ್ ರಸಾಯನೋ ಸೇ ಕೈಸೆ ಬಚಾಯೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ ಪಹಲಿ ವಾಲಿ ಬಾತ್ ಕಹಾಂ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಜೈವಿಕ್ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ಕೇಳೀಗ ಕೃಷಿ ಮಾಹಿತಿ. ಬಾಳೆಹಣ್ಣು ಅತ್ಯಂತ ಜನಪ್ರಿಯವಾದ್ದು ಹಾಗೂ ವರ್ಷಪೂರ್ತಿ ದೊರೆಯುವಂತಹ ಹಣ್ಣು. ಇದು ದೇಹಕ್ಕೆ ಶಕ್ತಿಯನ್ನು ನೀಡುವುದಲ್ಲದೆ ಶಾರೀರಿಕ ಬೆಳವಣಿಗೆಗೆ ಬೇಕಾಗಿರುವಂತಹ ಹಲವಾರು ಖನಿಜಗಳನ್ನು, ಜೀವಸತ್ವಗಳನ್ನು ಕೂಡ ಒದಗಿಸುತ್ತವೆ. ಇದು ಜನರಿಗೆ ಆಹಾರದ ಮತ್ತು ಬದುಕಿನ ಬೆಂಬಲ ನೀಡುವಂತಹ ಬೆಳೆ. ದೇಶದ ಪ್ರಮುಖವಾದಂತಹ ಹಣ್ಣಿನ ಬೆಳೆಯಾಗಿರುವುದೇ ಅಲ್ಲದೆ ಆರ್ಥಿಕ ಹಾಗೂ ಸಾಮಾಜಿಕ ಮಹತ್ವವನ್ನು ಕೂಡ ಪಡ್ಕೊಂಡಿದೆ. ಬಾಳೆ ಬೆಳೆಯನ್ನು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣಿನಿಂದ ಹಿಡಿದು ಆಳವಾದ ಕಪ್ಪು ಮಣ್ಣಿನಲ್ಲಿಯೂ ಕೂಡ ಬೆಳೆಯಬಹುದು. ತೇವಾಂಶವನ್ನು ಹೆಚ್ಚು ಕಾಲ ಕಾಯ್ದಿಟ್ಟುಕೊಳ್ಳುವಂತಹ ಹೆಚ್ಚು ಸಾವಯವವನ್ನು ಹೊಂದಿರುವಂತಹ ಮಣ್ಣು ಈ ಬೆಳೆಗೆ ಅಪೇಕ್ಷಣೀಯ. ಬಾಳೆಯ ನಾಟಿಗೆ ಮಳೆಗಾಲವೇ ಸೂಕ್ತವಾದಂತಹ ಸಮಯ. ಆದರೆ ಚಳಿಗಾಲವನ್ನು ಬಿಟ್ಟು ಬೇಸಿಗೆಯಲ್ಲಿಯೂ ಕೂಡ ಈ ಗಿಡವನ್ನು ನಾಟಿ ಮಾಡಬಹುದು. ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಷ್ಟೇ. ಭಾರತದಲ್ಲಿ ಸುಮಾರು 50 ಹೆಚ್ಚು ತಳಿಗಳನ್ನು ವಿವಿಧ ಭಾಗಗಳಲ್ಲಿ ಬೆಳೆಯಲಾಗ್ತಾ ಇದೆ. ಪ್ರಮುಖವಾದಂತಹ ಬಾಳೆ ತಳಿಗಳು ಅಂತಂದರೆ ಡ್ವಾರ್ಫ್ ಕ್ಯಾವೆಂಡಿಶ್ ಅಥವಾ ಪಚ್ಚೆಬಾಳೆ. ಇದು ನಮ್ಮ ರಾಜ್ಯದ ಜನಪ್ರಿಯವಾದಂತಹ ತಳಿ. ಈ ಗಿಡ್ಡ ತಳಿ ಹೆಚ್ಚು ಗಾಳಿ ಹಾಗೂ ಉಷ್ಣ ವಾತಾವರಣವನ್ನು ಸಹಿಸಬಲ್ಲದು. ಹಣ್ಣುಗಳ ಗಾತ್ರ ದೊಡ್ಡದಾಗಿದ್ದು ತುದಿಯಲ್ಲಿ ಬಾಗಿರುತ್ತವೆ. ಅಲ್ಲದೆ ತಿರುಳು ಮೃದುವಾಗಿದ್ದು ಸಿಹಿಯಾಗಿರುತ್ತದೆ. ಚೆನ್ನಾಗಿ ಬೆಳೆದ ಗೊನೆಯಲ್ಲಿ ಸುಮಾರು 120-130 ಹಣ್ಣುಗಳಿರ್ತವೆ. ಈ ತಳಿಯು ಪನಾಮಾ ಸ್ವರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ರೋಬಸ್ಟ ಎನ್ನುವಂತಹದ್ದು ಮಧ್ಯಮ ಎತ್ತರದ ತಳಿಯಾಗಿದ್ದು ಕ್ಯಾವೆಂಡಿಶ್ ಗುಂಪಿಗೆ ಸೇರಿರುವಂತಹ ದೊಡ್ಡ ಗಾತ್ರದ ಹೆಚ್ಚು ಹಣ್ಣುಗಳುಳ್ಳ ಗೊನೆಯನ್ನು ನೀಡುತ್ತದೆ. ಸುಮಾರು 7-8 ತಿಂಗಳಿಗೆ ಗೊನೆ ಬಿಡುತ್ತದೆ. ಒಂದು ಗೊನೆ ಉತ್ತಮ ಆರೈಕೆಯಲ್ಲಿ 40 ಹೆಚ್ಚು ತೂಕ ಬರುತ್ತದೆ. G9 ಅಥವಾ G9 ಎನ್ನುವಂತಹದ್ದು ಮಧ್ಯಮ ಎತ್ತರದ ತಳಿಯಾಗಿದ್ದು ಕ್ಯಾವೆಂಡಿಶ್ ಗುಂಪಿಗೆ ಸೇರಿದೆ. ಹಣ್ಣುಗಳ ಗಾತ್ರ ರೋಬಸ್ಟಾಗಿಂತ ಹೆಚ್ಚು ದೊಡ್ಡದಾಗಿರುತ್ತದೆ. ಹಣ್ಣುಗಳು ನೆಟ್ಟಗೆ ಇದ್ದು ಗೊನೆಯು ಸಿಲಿಂಡರ್ ಆಕಾರದ್ದಾಗಿರುತ್ತದೆ. ಆದ್ದರಿಂದ ರಫ್ತು ಮಾಡುವುದಕ್ಕೆ ಸೂಕ್ತವಾಗಿದೆ. ಪನಮ ಸೊರಗು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ. ರಸಬಾಳೆ ವಿಶಿಷ್ಟ ಸ್ವಾದದ ಅತ್ಯಧಿಕ ಬೆಲೆಗೆ ಮಾರಾಟವಾಗುವಂತಹ ಅಗ್ರಶ್ರೇಣಿಯ ಬಾಳೆ ತಳಿ. ಈ ಎತ್ತರದ ತಳಿ ಮಧ್ಯಮ ಗಾತ್ರದ ಗಡ್ಡೆ ಹಾಗೂ ತೆಳು ಸಿಪ್ಪೆಯ ರುಚಿಕರವಾದ ಹಣ್ಣನ್ನು ಕೊಡುತ್ತದೆ. ಚೆನ್ನಾಗಿ ಬೆಳೆದ ಗೊನೆಯಲ್ಲಿ ಸುಮಾರು 100-120 ಹಣ್ಣುಗಳಿರ್ತವೆ. ಏಲಕ್ಕಿ ಬಾಳೆ ತಳಿಯ ಗಿಡಗಳು ಎತ್ತರವಾಗಿ ಬೆಳೆಯುತ್ತವೆ. ಬಹಳ ಸಣ್ಣದಾದ ಹಣ್ಣುಗಳನ್ನು ಬಿಡುತ್ತವೆ. ಹೆಚ್ಚು ರುಚಿಯಾಗಿರುವಂತಹ ಹಣ್ಣುಗಳನ್ನು ಕೊಡಬಲ್ಲವು. ಹೆಚ್ಚು ಕಾಲ ಹಣ್ಣುಗಳನ್ನು ಕೆಡದ ಹಾಗೆ ಇಡಬಹುದು. ಇವಲ್ಲದೆ ಪುಟ್ಟಬಾಳೆ, ಚಂದ್ರಬಾಳೆ, ಬೂದುಬಾಳೆ, ಮಧುರಂಗ, ನೇಂದ್ರನ್, ಪೂವನ್ ಈ ತಳಿಗಳು ಕೂಡ ಜನಪ್ರಿಯವಾಗಿವೆ. ಬಾಳೆ ಕೃಷಿಯಲ್ಲಿ ಬೇಕಾಗಿರುವಂತಹ ಸಾಮಗ್ರಿಗಳು ಅಂತಂದರೆ, ಪಚ್ಚೆಬಾಳೆ ಗಿಡವಾದರೆ ಗಿಡದಿಂದ ಗಿಡಕ್ಕೆ ಹಾಗೂ ಸಾಲಿನ ಸಾಲಿಗೆ ಸುಮಾರು 1.8 ಅಂತರವನ್ನು ಪಾಲಿಸಬೇಕು. ಪ್ರತಿ ಎಕರೆಗೆ ಸುಮಾರು 1200 ಗಿಡವನ್ನು ನೆಡಬಹುದು. ರೋಬಸ್ಟ ತಳಿಯಾದರೆ 2.2 ಸಾಲಿನ ಸಾಲಿಗೆ ಹಾಗೂ 1.8 ಗಿಡದಿಂದ ಗಿಡಕ್ಕೆ ಅಂತರವನ್ನು ಪಾಲಿಸಬೇಕು. ಒಂದು ಎಕರೆಗೆ 900 ಗಿಡವನ್ನು ನೆಡಬಹುದು. ಅದುವೇ 1.5 ಸಾಲಿನ ಸಾಲಿಗೆ ಹಾಗೂ ಗಿಡದಿಂದ ಗಿಡಕ್ಕೆ ಅಂತರವನ್ನು ಕೊಟ್ಟರೆ 1777 ಗಿಡಗಳನ್ನು ಒಂದು ಎಕರೆ ಪ್ರದೇಶದಲ್ಲಿ ನೆಡಬಹುದು. ಇತರೆ ತಳಿಗಳಿಗಾದರೆ 2 ಅಂತರವನ್ನು ಪಾಲಿಸಬೇಕು. ಒಂದು ಎಕರೆಗೆ ಸುಮಾರು 890 ಗಿಡವನ್ನು ನೆಡಬಹುದು. ಬಾಳೆಯನ್ನು ನಾಟಿ ಮಾಡುವುದಕ್ಕೆ ಸೂಕ್ತವಾದಂತಹ ಕಂದುಗಳನ್ನು ಆಯ್ಕೆ ಮಾಡುವಂತಹದ್ದು ಅತಿ ಅವಶ್ಯ. ಬಾಳೆ ಕಂದುಗಳನ್ನು 2 ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ಕತ್ತಿ ಕಂದು. ಈ ಕಂದುಗಳಲ್ಲಿ ಎಲೆಗಳು ಕತ್ತಿಯ ಆಕಾರದಲ್ಲಿ ಉದ್ದಕ್ಕೆ ಇರುತ್ತವೆ. ಕಂದುಗಳು ಚೂಪಾಗಿ ಬಂದು ಬುಡದಿಂದಲೇ ಬಲಿಷ್ಠವಾಗಿರ್ತವೆ. ಎರಡನೆಯದು ನೀರು ಕಂದು. ಇದರಲ್ಲಿ ಪ್ರಾರಂಭದಲ್ಲೇ ಎಲೆಗಳು ಅಗಲವಾಗಿ ಹರಡಿರ್ತವೆ. ಇವು ಕೃಶವಾಗಿದ್ದು ಬುಡದಿಂದಲೇ ಎಲೆಯನ್ನು ಬಿಟ್ಕೊಂಡಿರ್ತವೆ. ಇದರ ಮೊಳಕೆ ಗಡ್ಡೆಯ ಭಾಗ ಅತಿ ಸ್ವಲ್ಪ ಇರುವುದರಿಂದ ಸರಿಯಾಗಿ ಬೆಳವಣಿಗೆ ಹೊಂದುವುದಿಲ್ಲ. ತಡವಾಗಿ ಗೊನೆಯನ್ನು ಬಿಡಬಹುದು. ಸಣ್ಣ ಗಾತ್ರದ ಗೊನೆಯನ್ನು ಬಿಡಬಹುದು. ಕಂದುಗಳನ್ನು ನಾಟಿ ಮಾಡುವಾಗ ಅದರ ಬೆಳವಣಿಗೆಯ ಭಾಗವನ್ನು ಪೂರ್ಣ ಕತ್ತರಿಸಿ ಕೇವಲ ಗಡ್ಡೆಯೊಂದನ್ನೇ ಉಳಿಸಿಕೊಂಡು ಪೂರ್ತಿಯಾಗಿ ಬೇರು ಮತ್ತು ಗಡ್ಡೆ ಭಾಗದಲ್ಲಿ ಗಾಯಗಳು ಹಾಗೂ ಹುಳುಗಳು ತಿಂದವುಗಳಿದ್ದರೆ ಅವುಗಳನ್ನೆಲ್ಲ ಕೆತ್ತಿ ತೆಗಿಬೇಕು. ಬೀಜೋಪಚಾರವಾಗಿ ಸುಮಾರು 1.5 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ ಅಥವಾ 2 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ ಇಲ್ಲವೇ 2 ಗ್ರಾಂ ಬ್ಯಾವಿಸ್ಟೀನ್ ಇವುಗಳನ್ನು ನೀರಿನಲ್ಲಿ ಸೇರಿಸಿದ ದ್ರಾವಣದಲ್ಲಿ ಉಪಚರಿಸಿ ನಾಟಿ ಮಾಡಬೇಕು. ಬಾಳೆ ನಾಟಿ ಮಾಡಬೇಕೆಂದಿರುವ ಪ್ರದೇಶವನ್ನು 2-3 ಬಾರಿ ಚೆನ್ನಾಗಿ ಉಳುಮೆ ಮಾಡಬೇಕು. ಭೂಮಿಯನ್ನು ಹದ ಮಾಡಬೇಕು. ನಂತರ 1/2 ಘನಮೀಟರ್ ಗಾತ್ರದ ಗುಂಡಿಗಳಲ್ಲಿ ಮೇಲ್ಮಣ್ಣು ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. ನಾಟಿ ಮಾಡುವುದಕ್ಕೆ ಕತ್ತಿ ಕಂದುಗಳನ್ನು ಬಳಸಬೇಕು. ನಂಜಾಣು ರೋಗ ಮುಕ್ತ ತಾಯಿ ಗಿಡದಿಂದ ಕಂದುಗಳನ್ನು ಆಯ್ಕೆ ಮಾಡಬೇಕು. ನಾಟಿ ಮಾಡಿದ ಕೂಡಲೇ ನೀರನ್ನು ಕೊಡಬೇಕು. ಬಾಳೆ ಗಿಡಗಳಿಗೆ ಕೊಡಬೇಕಾಗಿರುವಂತಹ ಗೊಬ್ಬರಗಳು ಈ ರೀತಿಯಾಗಿವೆ. ಪ್ರತಿ ಗಿಡಕ್ಕೆ 1 ಸುಮಾರು 20 ಕೊಟ್ಟಿಗೆ ಗೊಬ್ಬರ ಇಲ್ಲವೇ ಕಾಂಪೋಸ್ಟನ್ನು ಕೊಡಬೇಕು. ಸಾರಜನಕ 180 ಗ್ರಾಂ, ರಂಜಕ 108 ಗ್ರಾಂ ಹಾಗೂ ಪೊಟ್ಯಾಷ್ 225 ಗ್ರಾಂ ಪ್ರತಿ ಗಿಡಕ್ಕೆ ಪ್ರತಿ ವರ್ಷಕ್ಕೆ ಕೊಡಬೇಕಾಗ್ತದೆ. ನಾಟಿ ಮಾಡಿದ 2, 4, 6 ತಿಂಗಳ ನಂತರ 3 ಸಮಕಂತುಗಳಲ್ಲಿ ರಸಗೊಬ್ಬರವನ್ನು ಕೊಡಬೇಕಾಗ್ತದೆ. ಹಾಗೆಯೇ ಉತ್ತಮವಾದಂತಹ ಫಸಲನ್ನು ಪಡೆಯುವುದಕ್ಕೆ ಬನಾನಾ ಸ್ಪೆಷಲ್ ಇದನ್ನು ಕೂಡ ಬಳಸಬಹುದು. ಇದು ಒಂದು ಲಘು ಪೋಷಕಾಂಶವಾಗಿದ್ದು ಸತು, ಬೋರಾನ್ ಹಾಗೂ ಇನ್ನಿತರ ಲಘು ಪೋಷಕಾಂಶಗಳನ್ನು ಒಳಗೊಂಡಿದೆ. ಇದನ್ನು ನಾಟಿ ಮಾಡಿದ 5, 6, 7, 8 ಹಾಗೂ 9ನೇ ತಿಂಗಳಿಗೆ ಮತ್ತು ಗೊನೆ ಬಲಿಯುವ ಹಂತದಲ್ಲಿ ಗಿಡಗಳಿಗೆ 5 ಗ್ರಾಂ ಪ್ರತಿ ಲೀಟರ್ ನೀರಿನ ದ್ರಾವಣ ಮಾಡಿ ಒಟ್ಟು 6 ಬಾರಿ ಸಿಂಪಡಿಸಬೇಕು. 1 ಎಕರೆಗೆ ಸುಮಾರು 12 ಕಿಲೋದಷ್ಟು ಬನಾನಾ ಸ್ಪೆಷಲ್ ಬೇಕಾಗ್ತದೆ. ಇನ್ನು ಬಾಳೆ ಬೆಳೆಯಲ್ಲಿ ನಿಖರ ಕೃಷಿ ಕ್ರಮವನ್ನು ಅನುಸರಿಸಬೇಕಾಗ್ತದೆ. ಬಾಳೆ ಸಸಿಯ ಪೋಷಕಾಂಶಗಳ ಬೇಡಿಕೆಯು ಅಧಿಕ ಪ್ರಮಾಣದಲ್ಲಿ ಇರುವಾಗ ತಕ್ಕ ರೀತಿಯಲ್ಲಿ ತಕ್ಕ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಕೊಡುವಂತಹದ್ದು ನಿಖರ ಕೃಷಿಯ ಮೂಲಮಂತ್ರ. ಸಾಮಾನ್ಯವಾಗಿ ರೈತರು ಬಾಳೆಯ ಸಸಿಯ ಬುಡದಲ್ಲಿ ರಸಗೊಬ್ಬರಗಳನ್ನು ನೆಲದ ಮೇಲ್ಮೈಯಲ್ಲಿ ಎರಚುವುದಿದೆ. ಇದರಿಂದ ರಸಗೊಬ್ಬರವು ಸಮರ್ಪಕವಾಗಿ ಬಳಕೆ ಆಗುವುದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ರಸಗೊಬ್ಬರಗಳನ್ನು ಸಾಕಷ್ಟು ಚಿಕ್ಕ ಚಿಕ್ಕ ಕಂತುಗಳಲ್ಲಿ ಬೇರಿನ ಸಾಂದ್ರತೆ ಇರುವೆಡೆ ಬೆಳೆಯ ಅವಶ್ಯಕತೆಯು ತೀವ್ರವಾಗಿರುವಾಗ ಹನಿ ನೀರಾವರಿಯ ಮೂಲಕ ಕೊಡಬೇಕಾಗ್ತದೆ. ಇತ್ತೀಚಿನ ದಿವಸಗಳಲ್ಲಿ ನಿಖರ ಕೃಷಿಯು ಪ್ರಚಲಿತವಾಗಿದ್ದು ಸಾಮಾನ್ಯ ಬೇಸಾಯ ಕ್ರಮದಲ್ಲಿ ಬೆಳೆದಿರುವಂತಹ ಇಳುವರಿಗೆ ಹೋಲಿಸಿದರೆ ನಿಖರ ಕೃಷಿಯಲ್ಲಿ ದುಪ್ಪಟ್ಟು ಇಳುವರಿಯನ್ನು ಪಡೆಯಬಹುದು. ನೀರಾವರಿಯು ಕೂಡ ಅತ್ಯಂತ ಪ್ರಮುಖವಾಗಿದೆ. ಹವಾಗುಣಕ್ಕೆ ಅನುಸಾರವಾಗಿ ಪ್ರತಿ 4-5 ದಿವಸಗಳಿಗೆ ಒಂದ್ಸರಿ ನೀರನ್ನು ಕೊಡಬೇಕು. ಹನಿ ನೀರಾವರಿಯಲ್ಲಿ ಸುಮಾರು 12-20 ಲೀಟರ್ ನೀರನ್ನು ಪ್ರತಿದಿನ ಪ್ರತಿ ಗಿಡಕ್ಕೆ ಕೊಟ್ಟಾಗ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಬಹುದು. ಬಾಳೆಯಲ್ಲಿ ಹೆಚ್ಚು ಕಂದುಗಳು ಬಂದಂತೆ ಮುಖ್ಯ ಗೊನೆ ಹಾಕಬೇಕಾದಂತಹ ಬಾಳೆಗೆ ಗೊಬ್ಬರಗಳ ಕೊರತೆ ಉಂಟಾಗ್ತದೆ. ಇದರಿಂದ ಇಳುವರಿ ಕುಂಠಿತವಾಗ್ತದೆ. ಇದಕ್ಕಾಗಿ ಹೊರಬಂದಂತಹ ಕಂದುಗಳನ್ನು ಬುಡದಿಂದ ಕತ್ತರಿಸಿ ತೆಗೆದು ಅದರ ಮೇಲೆ ಕೋಲಿನಿಂದ ಒಂದು ಸಣ್ಣ ತೂತನ್ನು ಮಾಡಿ ಒಂದೊಂದು ತೂತಿಗೂ 2-4 ಮಿಲಿಲೀಟರ್ನಷ್ಟು ಸೀಮೆಎಣ್ಣೆ ಅಥವಾ ಡೀಸೆಲನ್ನು ಹಾಕುವುದರಿಂದ ಅವುಗಳ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು. ತಳಿಗಳನ್ನು ಅವಲಂಬಿಸಿಕೊಂಡು ಮೊದಲ ಬೆಳೆ ನಾಟಿ ಮಾಡಿದ 12-14 ತಿಂಗಳ ನಂತರ ಕೊಯ್ಲಿಗೆ ಸಿದ್ಧವಾಗ್ತದೆ. ಕೂಳೆ ಬೆಳೆಯು 6-8 ತಿಂಗಳಲ್ಲಿ ಕೊಯ್ಲಿಗೆ ಬರ್ತದೆ. ಬಾಳೆಯ ಅತಿ ದೊಡ್ಡ ಸಮಸ್ಯೆ ಅಂತಂದರೆ ಬೆಳೆದ ಗೊನೆ ಬಿಟ್ಟ ನಂತರ ಮಗುಚಿ ಬೀಳುವಂತಹದ್ದು, ಇಲ್ಲವೇ ಕತ್ತಿನ ಭಾಗದಿಂದ ಮುರಿದುಕೊಳ್ಳುವಂತಹದ್ದು. ಇದರ ನಿಯಂತ್ರಣಕ್ಕಾಗಿ ಬಾಳೆಯ ಕುತ್ತಿಗೆಯ ಬದಿಗೆ ಯುವಿ ನಿರೋಧಕ 1/2 ಬೆರಳಿನಷ್ಟು ದಪ್ಪದ ರೋಪ್ನಿಂದ ಕಟ್ಟಿ ಕೆಳಗಡೆ ಮಣ್ಣಿನಲ್ಲಿ ಗೂಟವನ್ನು ಹುಗಿದು ಅದಕ್ಕೆ ಬಿಗಿದು ಕಟ್ಟಿ ರಕ್ಷಿಸಬಹುದು. ಇದಕ್ಕಿಂತಲೂ ಅಗ್ಗವಾದದ್ದು ಪ್ಯಾಕಿಂಗ್ ಮಾಡುವಂತಹ ಗಟ್ಟಿಯಾದ ಪ್ಲಾಸ್ಟಿಕ್ ಬಳ್ಳಿ ಅಥವಾ ದಾರ. ಇದನ್ನು ಬಾಳೆಗಿಡವನ್ನು ಕಟ್ಟಿ ಗೂಟಕ್ಕೆ ಅಥವಾ ಹತ್ತಿರದ ಅಡಿಕೆ ಮರ ಅಥವಾ ತೆಂಗಿನ ಮರಕ್ಕೆ ಬಿಗಿಯಾಗಿ ಕಟ್ಟಬಹುದು. ಇದರಿಂದ ಬಾಳೆಗಿಡವು ಮುರಿದು ಬೀಳುವುದನ್ನು ತಪ್ಪಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಕೇಳೀಗ ಕಮಲಾಕ್ಷಿ ಎಸ್ ಹೆಗಡೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಪೂಜಿಸಿದರು ಬಲಿವೇಂದ್ರನ ಪೂಜೆಯಿಂದಲೀ ಭೂಮಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಪೂಜಿಸಿದರು ಬಲಿವೇಂದ್ರನ ಮಿಂದು ಮಡಿಯನುಟ್ಟು ಗಂಧಾಕ್ಷತೆಯಿಟ್ಟು ಮಿಂದು ಮಡಿಯನುಟ್ಟು ಗಂಧಾಕ್ಷತೆಯಿಟ್ಟು ವಿಧ ವಿಧ ಪುಷ್ಪಗಳಿಂದಲೇ ವಿಧ ವಿಧ ಪುಷ್ಪಗಳಿಂದಲೇ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲೀ ಭೂಮಿ ಪಾಲನ ಪೂಜಿಸಿದರು ಬಲಿವೇಂದ್ರನ ವೇದ ಮಂತ್ರಗಳಿಂದ ಪಂಚಾಮೃತದಿಂದ ವೇದ ಮಂತ್ರಗಳಿಂದ ಪಂಚಾಮೃತದಿಂದ ಮಾಧವ ಪ್ರಿಯ ಬಲಿರಾಜನ ಮಾಧವ ಪ್ರಿಯ ಬಲಿರಾಜನ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲೀ ಭೂಮಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಕ್ಷೀರ ಜಲದಿಯಲಿ ವಾಸವಾಗಿರುವಾಗೇ ಕ್ಷೀರ ಜಲದಿಯಲಿ ವಾಸವಾಗಿರುವಾಗೆ ಧರಣಿಯ ದಾನವಾಗಿದ್ದನ ಧರಣಿಯ ದಾನವಾಗಿದ್ದನ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲೀ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಧೈರ್ಯ ಶೌರ್ಯಗಳಿಂದ ವೀರ ವಿಕ್ರಮದಿಂದ ಧೈರ್ಯ ಶೌರ್ಯಗಳಿಂದ ವೀರ ವಿಕ್ರಮದಿಂದ ಸುರರ ಗರ್ವವ ಮುರಿದಾತನ ಸುರರ ಗರ್ವವ ಮುರಿದಾತನ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲೀ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಹಾಲು ಹೋಳಿಗೆಗಳು ಕಡಬು ಪಾಯಸಗಳು ಹಾಲು ಹೋಳಿಗೆಗಳು ಕಡಬು ಪಾಯಸಗಳು ಬಲಿರಾಜಗೆ ನೈವೇದಿಸಿ ಬಲಿರಾಜಗೆ ನೈವೇದಿಸಿ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲೀ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಧೂಪ ದೀಪಗಳನು ಮಂಗಳಾರತಿಯನು ಧೂಪ ದೀಪಗಳನು ಮಂಗಳಾರತಿಯನು ಆ ಪರಮಾತ್ಮನ ಭಕ್ತಗೆ ಆ ಪರಮಾತ್ಮನ ಭಕ್ತಗೆ ಪೂಜಿಸಿದರು ಬಲಿವೇಂದ್ರನ ಓದೆಯಿಂದಲೀ ಭುವಿ ಪಾಲನ ಪೂಜಿಸಿದರು ಬಲಿವೇಂದ್ರನ ಪೂಜಿಸಿದರು ಬಲಿವೇಂದ್ರನ ಮುಂದೆ ಬಲೀಂದ್ರನಿಗೆ ನೈವೇದ್ಯ ಅರ್ಪಿಸುವ ಹಾಡು ಅಮೃತ ನವನುಣ್ಣ ಆನಂದ ಭರಿತ ಅಮೃತ ನವನುಣ್ಣ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತ ನವನುಣ್ಣ ಆನಂದ ಭರಿತ ಅಮೃತ ನವನುಣ್ಣ ಆನಂದ ಭರಿತ ತುಪ್ಪದ ಕರಣೆ ಬುತ್ತಿಯನ್ನು ದೋಸೆ ತುಪ್ಪದ ಕರಣೆ ಬುತ್ತಿಯನ್ನು ದೋಸೆ ಇಪ್ಪಯಾಲಕ್ಕಿ ಪರಿಮಳ ಸೂಸೆ ಇಪ್ಪಯಾಲಕ್ಕಿ ಪರಿಮಳ ಸೂಸೆ ರುಚಿಯ ಪಾಹೂರಣ ಕಡಬು ಪರಾಕೆ ಒಪ್ಪುವದ ಪರಂಜಿ ಪಾತ್ರೆಯ ಜೋಗೆ ಒಪ್ಪುವದ ಪರಂಜಿ ಪಾತ್ರೆಯ ಜೋಗೆ ಅಮೃತ ನವನುಣ್ಣ ಆನಂದ ಭರಿತ ಅಮೃತ ನವನುಣ್ಣ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತ ನವನುಣ್ಣ ಆನಂದ ಭರಿತ ಅಮೃತ ನವನುಣ್ಣ ಆನಂದ ಭರಿತ ಅಲಸದೆ ಗೈದಿ ಹೇ ಕಲಸನ್ನ ನಿನಗೆ ಅಲಸದೆ ಗೈದಿ ಹೇ ಕಲಸನ್ನ ನಿನಗೆ ಸಲ್ಲಿಸಿ ಹೇ ಸಣ್ಣಕ್ಕಿ ಕಳಮಾನಗಡನೆ ಸಲ್ಲಿಸಿ ಹೇ ಸಣ್ಣಕ್ಕಿ ಕಳಮಾನಗಡನೆ ಥಳಥಳಿಸುವ ಗಂಗಾಳವ ತೊಳದಿಕ್ಕೆ